ಹರಿದಿದೆ ನೋಡ ರೈತನ ನೋವಿಗೆ ಕರಗಿತು ಮೋಡ ಸುರಿಯುತ್ತ ನೆಲದಲ್ಲಿ ಹರಿದಿದೆ ನೋಡ ಓಡುವ ನೀರನು ಹಿಡಿಯುವ ಪಾರ ಓಡುವ ನೀರನು ಹಿಡಿಯುವ ಪಾರ ಸಂಚಯಗೊಳಿಸಿ ಹಂಚುವ ಪೂರ ಭೂಮಿಯ ಒಲವು ಐಕ್ಯದ ಗೆಲುವು ಭೂಮಿಯ ಒಲವು ಐಕ್ಯದ ಗೆಲುವು ಚಿಗುರಲಿ ಶ್ರಮದ ಫಲ ಚಿಗುರಲಿ ಶ್ರಮದ ಫಲ ಸುಜಲ ಸುಜಲ ಸುಜಲ ಕರೆದಿದೆ ಜೀವ ಜಲ ಕರೆದಿದೆ ಜೀವ ಜಲ ಬಗೆ ಹೂಗಳ ಸವಿ ಮಕರಂದ ಜೇನಾಗುವುದು ಸಂಚಯದಿಂದ ಬಗೆ ಬಗೆ ಹೂಗಳ ಸವಿ ಮಕರಂದ ಜೇನಾಗುವುದು ಸಂಚಯದಿಂದ ವಿಧ ವಿಧ ಜನಗಳ ಕತ್ತದ ನಿಧಿಯು ವಿಧ ವಿಧ ಜನಗಳ ಕತ್ತದ ನಿಧಿಯು ಹನಿ ಹನಿ ಸೇರಿ ಇದುವರೆಗೂ ಒಂದು ಪರಿಸರ ಗೀತೆಯನ್ನ ಕೇಳಿದಿರಿ. ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಸಂದೇಶ ಬಂದಿದೆ. ಕೃಷಿರಂಗ ಕಿಸಾನ್ ಮಣಿ ಕಾರ್ಯಕ್ರಮ ಈಗ ಪ್ರಸಾರವಾದಂತಹ ನವಿಲೆ ಶಿವಮೊಗ್ಗ ಆವರಣದಲ್ಲಿ